ನಡಿಯೋಕಾಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆಯ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಹೊನ್ನಾವರ ತಾಲೂಕು ಬಾರ್ಗದ್ದೆಯ ನಾರಾಯಣ್ ಮಾರುಗೌಡ. ಈಗ ನಮ್ಮ ಜೊತೆಯಲ್ಲಿ ನಾರಾಯಣ್ ಮಾರುಗೌಡ ಅವರಿದ್ದಾರೆ. ಇವರು ಹೊನ್ನಾವರ ತಾಲೂಕಿನ ಬರಗದ್ದೆ ಗ್ರಾಮದವರು. ಕೋಳಿ ಸಾಕಾಣಿಕೆ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಸಾಕಾಣಿಕೆ ಮಾಡೋದಷ್ಟೇ ಅಲ್ಲ, ಚಿಕನ್ ಸ್ಟಾಲ್ ಇಟ್ಟು ತಾವೇ ಮಾಂಸವನ್ನು ತಯಾರು ಮಾಡಿ ಮಾರಾಟ ಮಾಡುವಂಥವ್ರು. ಮಧ್ಯವರ್ತಿಗಳಿಗೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ ಅವರು. ಒಂದು ಗ್ರಾಮೀಣ ಹಿನ್ನೆಲೆಯಿಂದ ಬೆಳೆದಂಥ ಒಬ್ಬ ವ್ಯಕ್ತಿ, ಗೆಳೆಯರ ಅನುಭವವನ್ನು ಪಡ್ಕೊಂಡು ಅವ್ರ ಮಾತಿಗೆ ಹೋಗೊಟ್ಟು, ಅದು ಮುಖ್ಯವಾಗಿ ಕೊರೋನಾ ಸಂದರ್ಭದೊಳಗೆ ಕೆಲಸಿಲ್ಲದೆ ಇದ್ದಾಗ ಏನಾದರೂ ಮಾಡಬೇಕು ಅಂತೇಳಿ ಅಂದು ಅವರು ಕೋಳಿ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಅವರ ಅನುಭವವನ್ನು ಈಗ ನಾವು ಕೇಳೋಣ. ನಮಸ್ಕಾರ ನಾರಾಯಣ್ ಗೌಡ್ರೆ. ನಮಸ್ಕಾರ ಸರ್. ನೀವು ಬೆಳೆದಂಥ ಗ್ರಾಮೀಣ ಪರಿಸರ ಮತ್ತು ಆ ಪರಿಸರದಲ್ಲಿ ಹೇಗೆ ಬೆಳ್ಕೊಂತ ಬಂದರೆ, ಇಲ್ಲಿ ಕಷ್ಟ ಸುಖ ಏನಿದ್ದು ಸ್ವಲ್ಪ ಹೇಳ್ತೀರಿ ಸರ್? ನಮ್ಮದು ಹಳ್ಳಿ ಇದು ವಾತಾವರಣ. ಅಲ್ಲಿ ಕಷ್ಟ ಅಂದರೆ ತಂದೆಯವರು ಕೂಲಿ ಕೆಲಸ ಮಾಡ್ತಾ ಜೀವನ ಸಾಕ್ತಿದ್ರು. ನಮ್ಮದು 7ನೇ ತರಗತಿ ತನಕ ಓದಿದ್ದು. ಆಮೇಲೆ ಗಾರೆ ಕೆಲಸ ಮಾಡ್ತಿದ್ದೆ ಸರ್. ಲಾಕ್ಡೌನ್ ಸಂದರ್ಭದಲ್ಲಿ ಕೆಲಸ ಇಲ್ಲದೆ ಇತ್ತು. ಆವಾಗ ನಮ್ಮ ಜೀವನಕ್ಕೆ ಮೇಲೆ ಕಷ್ಟ ಆಯಿತು. ನನ್ನ ಫ್ರೆಂಡ್ ಎಲ್ಲ ಹೇಳಿದ್ರು ಏನಾದರೂ ಮಾಡುವ. ಆವಾಗ ಕೋಳಿ ಸಾಕಾಣಿಕೆ ಮಾಡುವಂತ ಒಬ್ಬ ಹೇಳಿದ. ಕೋಳಿ ಸಾಕಾಣಿಕೆ ಮಾಡಿದ್ವಿ. ಸ್ವಲ್ಪ ಜೀವನಕ್ಕೆ ಅಡ್ಡಿಲ್ಲ. ದುಡಿಮೆಕ್ಕಿಂತನೂ ಒಂದು 100-200 ರೂಪಾಯಿ ಲಾಭ ಬಂತು. ಈಗ ಅದನ್ನು ಹೀಗೆ ಕೋಳಿ ಸಾಕಾಣಿಕೆನ ಮುಂದುವರಿಸ್ತಾ ಇದ್ದೇನೆ. ಗಾರೆ ಕೆಲಸದಲ್ಲಿ ಏನು ಮಾಡ್ತಿದ್ರಿ ಮತ್ತು ಅಲ್ಲಿ ಎಷ್ಟು ಕೂಲಿ ಬೀಳ್ತಿತ್ತು, ಅದು ಎಷ್ಟು ಶ್ರಮದಾಯಕ? ಗಾರೆ ಕೆಲಸದಲ್ಲಿ ದಿವಸಕ್ಕೆ 500 ರೂಪಾಯಿ ಪಗಾರ ಕೊಡ್ತಿದ್ರು. ಇಲ್ಲಿ ನಮಗೆ ಅಮ್ಮಮ್ಮ ಅಂದರೆ ಒಂದು 600-750 ರೂಪಾಯಿ ಲೆಕ್ಕ ಬೀಳ್ತಾರೆ ಸರ್. ಪ್ರಾರಂಭದಲ್ಲಿ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಅದಕ್ಕೆ ಹೇಗೆ ತಯಾರಾದ್ರಿ? ಅಂದರೆ ಮೂಲ ಬಂಡವಾಳ ಬೇಕು, ಅದಕ್ಕೆ ಎಲ್ಲೆಲ್ಲಿ ಕೋಳಿ ಮರಿಗಳು ಸಿಗ್ತವೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಎಂಥ ತಳಿ ತರಬೇಕು, ಇವೆಲ್ಲವನ್ನು ಕೂಡ ಆಲೋಚನೆ ಮಾಡುವಾಗ ಯಾರ್ಯಾರ ಜೊತೆ ಬಿಟ್ಟೆ ಆದ್ರಿ, ಏನೆಲ್ಲ ತಿಳ್ಕೊಂಡ್ರಿ? ಎಲ್ಲ ನನಗೆ ಅದ್ರ ಬಗ್ಗೆ ಏನಷ್ಟು ಮಾಹಿತಿ ಇಲ್ಲ. ಆಯಿತು, ನನ್ನ ಫ್ರೆಂಡ್ ಆ ಕಡೆ ಎಲ್ಲ ಮೈಸೂರು ಬೆಂಗಳೂರು ಕಡೆ ಎಲ್ಲ ಮರಿ ಸಿಗ್ತದೆ, ಅವನಿಗೆ ಕೋಳಿ ಸಾಕಣೆಯನ್ನು ಅವನು ಮಾಡ್ತಿದ್ದ. ಅವನೇ ನಾರಾಯಣ ನಿನಗೆ ನಾನು ಮರಿ ತಂದು ಕೊಡ್ತೆ ಅಂತ ಹೇಳ್ದ. ಅವಾಗ ಅಡ್ಡಿಲ್ಲ ಅಂತ ತಿಳ್ಕೊಂಡು ನಾನೇ ಸ್ವಲ್ಪ ಸಡ್ಡು ಕಟ್ಟಲಿಕ್ಕೆ ರೊಕ್ಕದ ಅಡಚಣೆ ಇತ್ತು. ಜನರು ನನ್ನ ಫ್ರೆಂಡ್ಸು ಸ್ವಲ್ಪ ಹತ್ರ ಕೊಟ್ಟರು, ಮೊನ್ನೆ ನಮ್ಮ ಮನೆಯವರು ಸ್ವಲ್ಪ ಕೊಟ್ಟರು. ಹಾಗೆ ಒಂದು ಸಡ್ಡು ಮಾಡಿದೆ. ಸಡ್ಡು ಮಾಡಿ ಅವನ ಹತ್ರನೇ ಮರಿ ತಗೊಂಡು ಸ್ವಲ್ಪ ಸ್ವಲ್ಪ ಒಂದು 200-300 ಈಗ ಬಿಟ್ಕಂತ ಹೋದೆ. ಶೆಡ್ ಕಟ್ಟಲಿಕ್ಕೆ ಎಷ್ಟು ಬಂತು ಖರ್ಚು? ಭಾಳ ಬಂತ. ಸಡ್ ಕಟ್ಟಲಿಕ್ಕೆ ಸರ್ ಒಂದು ಒಂದು 70,000 ರೂಪಾಯಿ ಲೆಕ್ಕ ಖರ್ಚು ಬಂತು. ಏನೇನು ಯಾತಕ್ಕೆ ಬಂತು, ಎಲ್ಲಿ ಜಾಸ್ತಿ ಖರ್ಚು ಬಂತು? ಕಲ್ಲಿಗೂ ಸುಮಾರು ರೊಕ್ಕ ಬೇಕು, ರೀತಿ ಸಿಮೆಂಟು ಸೀಟು ಮತ್ತು ಸೀಟ್ ಹಾಕಿ ಅವ್ರಿಗೆ ಅವ್ರಿಗೂ ರೊಕ್ಕ ಕೊಡ್ಬೇಕಾಗ್ತದೆ ಸರ್. ಎಲ್ಲ ಸೇರಿ ಒಂದು 70,000 ರೂಪಾಯಿ 70-75,000 ರೂಪಾಯಿ ಲೆಕ್ಕ ಖರ್ಚು ಬಂತು ಸರ್. ಅದು ಎತ್ತರದೊಳಗೆ ಮಾಡಿ ಕಟ್ಟಿರಿ ಸ್ವಲ್ಪ ಅಲ್ವಾ, ಅದು ಯಾಕೆ ಹಂಗೆ ಮಾಡಿದ್ದು? ಅದು ಕಡಿಮೆ ಅಂದರೂ 10 ಫುಟ್ ಹೈಟ್ ಇರಬೇಕು ಸರ್, ಅಂದರೆ ಬಿಸಿಲು ಸಾಕ. ಕೋಳಿ ಮರಿಗೆ ಜಾಸ್ತಿ ಇದ್ದರೆ ಅದು ಬೆಳವಣಿಗೆ ಪಟ್ಟನ ಆಗೋದಿಲ್ಲ. ಸ್ವಲ್ಪ ಹೈಟ್ ಇದ್ದರೆ ಫುಲ್ ಗಾಳಿ ಫ್ರೀ ಆಡ್ತದೆ, ಬೆಳವಣಿಗೆನೂ ಚಲೋ ಬರ್ತದೆ. ಹೈಟ್ ಕಟ್ಟಿದ್ವಿ ಸರ್. ಮಳೆ ಹೆಚ್ಚಾಗುವಂಥ ಪ್ರದೇಶ, ಹಾಗಾಗಿ ಇಲ್ಲಿ ಮಳೆಯನ್ನು ಗಮನಿಸಬೇಕು, ಬಿಸಿಲನ್ನು ಕೂಡ ಗಮನಿಸಬೇಕು, ಎರಡಕ್ಕೂ ಅದು ಸರಿ ಅನಿಸುತ್ತೆ. ಮಳೆ ಜಾಸ್ತಿ ಬಿದ್ದಾಗ ಸರ್ ಆಚೆ ಪರದೆ ಬಿಡಬೇಕು ಪ್ಲಾಸ್ಟಿಕ್, ಮಳೆ ಕೈಲಾದಾಗ ಪರದೆ ಮೇಲೆ ಎತ್ತರ ಆಯ್ತು ಸರ್. ಪರದೆ ಹೊರಗಡೆ ಸಡ್ಡಿಯಿಂದ ಹೊರಗಡೆ ಸರ್, ಅಂದ್ರೆ ಹನಿ ಸಿಡಿಯಲ್ಲ. ಹನಿ ಸಿಡಿಯಲ್ಲ. ಸುತ್ತು ಕಡೆ ಇರಬೇಕು ಪರದೆ ಅಥವಾ ಪೂರ್ವ ಅಥವಾ ಪಶ್ಚಿಮ ಎರಡು ಕಡೆ ಇದ್ದರಷ್ಟೇ ಸಾಕು? ದೊಡ್ಡ ಮಳೆ ಇದ್ರಲ್ಲೇ ಸುತ್ತೂ ಬೇಕಾಗ್ತದೆ ಸರ್. ಸಣ್ಣ ಪುಟ್ಟ ಮಳೆ ಆದಾಗ ಪೂರ್ವ ಪಶ್ಚಿಮ ಎರಡು ಸೈಡ್ ಇದ್ರೂ ಸಾಕಾಗ್ತದೆ ಸರ್. ಗಾಳಿ ಯಾವ ದಿಕ್ಕಿಗೆ ಜಾಸ್ತಿ ಬೀಸ್ತದೆ ಆ ದಿಕ್ಕಿಗೆ ಪರದೆ ಬಿಡಬೇಕಾಗ್ತದೆ ಸರ್. ಹಂಗಾಗಿ ಪರದೆ 4 ಕಡೆ ಹಾಕೋದು ಒಳ್ಳೇದು. ಒಳ್ಳೇದು. ಹೌದು ಸರ್. ಮತ್ತೆ ಬಿಸಿಲಿದ್ದಾಗ? ಬಿಸಿಲಿದ್ದಾಗ ಏನಿಲ್ಲ ಸರ್, ಹಾಗೆ ಓಪನ್ ಗಾಳಿಯಿಂದನೇ ಇದಾಗಿರ್ತದೆ. ಮತ್ತೆ ಅದಕ್ಕೆ ಜಾಸ್ತಿ ಬಿಸಿಲು ಇದ್ದಾಗ ಮತ್ತೆ ಸೆಕೆ ಇದ್ದ ಟೈಮಲ್ಲಿ ಫ್ಯಾನ್ ಹಾಕ್ಬೇಕಾಗ್ತದೆ ಸರ್. ಫ್ಯಾನ್ ಹಾಕ್ಲೇಬೇಕಾಗ್ತದೆ. ಫ್ಯಾನ್ ಹಾಕ್ಲಿಲ್ಲ ಅಂದರೆ ಸೆಕೆಗೆ ಅಟ್ಯಾಕ್ ಆಗೋದು ಜಾಸ್ತಿ. ಏನು ಸೆಕೆಗೆ ಸಾಯ್ತದೆ ಸರ್? ಹೌದು ಹೌದು ಸರ್. ಈಗ ಸೆಕೆ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಅದು ಫುಲ್ ಹಿಂಗೆ ಶ್ವಾಸ ಬಿಡ್ತದೆ ಸರ್, ಕೋಳಿ ಶ್ವಾಸ ಪಟ ಪಟ ಪಟ ತೆಗಿತದೆ. ಅವಾಗ ಇದಕ್ಕೆ ಜಾಸ್ತಿ ಸೆಕೆ ಆಯಿತು ಅಂತ ಫ್ಯಾನ್ ಹಾಕಬೇಕು. ತಂಡಾಯಿತು ಅಂದರೆ ಎಲ್ಲ ಒಟ್ಟಿಗೆ ಒಂದು ರೀತಿಯಲ್ಲಿ ಆಡ್ತಿ ಇದು ಮಾಡ್ತಿರ್ತದೆ. ಆವಾಗ ಇದು ಸರಿ ಇದೆ, ವಾತಾವರಣ ಕರೆಕ್ಟ್ ಇದೆ ಅಂತೇಳಿ ಗೊತ್ತಾಗ್ತದೆ. ಈ ಫ್ಯಾನು ಬಾಜುವಿಂದ ಹಾಕ್ಬೇಕು ಅಥವಾ ಮ್ಯಾಲಿಂದ ಹಾಕ್ಬೇಕು? ಮ್ಯಾಲ್ ಫ್ಯಾನ್ ಹಾಕಿದ್ರೆ ಗಾಳಿ ಎಲ್ಲ ಕಡೆನೂ ಅಷ್ಟು ಇದಾಗುದಿಲ್ಲ. ಟೇಬಲ್ ಫ್ಯಾನ್ ಹಾಕಿ ಹಚ್ಚಿಚ್ಚಿ ಹ್ಯಾಂಡ್ಲ ಹಚ್ಚಿ ಹಚ್ಚಿ ತಿರುಗ್ತದೆ ಸರ್. ಅದಾದ್ರೆ ಎಲ್ಲ ಕಡೆನೂ ಫುಲ್ ಕವರ್ ಮಾಡ್ಕೊ ಬರ್ತದೆ ಸರ್. ಎಷ್ಟು ಫ್ಯಾನ್ ಹಾಕ್ತೀರಿ? ಸೀಲಿಂಗ್ ಫ್ಯಾನ್ ಹಾಕ್ತೇವೆ ಸರ್, ಒಂದು ಸ್ಟ್ಯಾಂಡ್ ಫ್ಯಾನ್ ಹಾಕ್ತೆ ಬೇಸಿಗೆ ಟೈಮ್ನಲ್ಲಿ, ಅಕ್ಟೋಬರ್ ನವಂಬರ್ 2 ತಿಂಗಳಲ್ಲಿ. ಸೀಲಿಂಗ್ ಫ್ಯಾನದ್ದು ಒಂದು ಸಮಸ್ಯೆ ಏನು ಅಂತೇಳಿ ಅಂದರೆ, ನಾವು ಮೇಲೆ ಶೀಟ್ ಹಾಕಿರ್ತೀವಿ, ಶೀಟ್ ಹಾಕಿದರೆ ಅದ್ರ ಹೀಟ್ ಎಲ್ಲ ಮತ್ತೆ ಮರಳಿ ಅಲ್ಲಿಗೆ ಕಳಿಸ್ತಾ ಇರುತ್ತೆ, ಹಂಗಾಗಿ ಇನ್ನೂ ಜಾಸ್ತಿ ಹೀಟ್ ಆಗ್ತದೆ. ಗಮನಿಸಿರಿ ಅದನ್ನು. ಹಾಂ, ಗಮನಿಸಿ ಸರ್. ಆ ಟೈಮಲ್ಲಿ ಸ್ವಲ್ಪ ನೀರು ತಗೊಂಡು ನಾವು ಸೀಟ್ ಮೇಲೆ ಹಾರಿಸ್ಬೇಕು ಸರ್. ಸೀಟನ್ನು ಸ್ವಲ್ಪ ಒದ್ದೆ ಮಾಡಬೇಕು. ಸೀಟನ್ನು ಒದ್ದೆ ಮಾಡಿದಾಗ ಅಲ್ಲಿ ಕೋಲ್ಡ್ ಆಗ್ತದೆ, ಇಲ್ಲಿ ತಂಪು ಗಾಳಿ ಬರ್ತದೆ ಸರ್. ಮತ್ತೆ ನೀರನ್ನು ಎಷ್ಟಂತ ಹಾಕ್ತೀರಿ? 1 ನಿಮಿಷಕ್ಕೆ ಆರೋಗ್ಯ ಬಿಡುತ್ತೆ. ಹೌದಲ್ಲ ಸರ್. ಅದೇನು ಕಾದ ಹಂಚಿ ನೀರು ಹಾಕಿದಂಗೆ ಆಗ್ತದೆ. ಆದರೆ ಅಲ್ಲಿ ಏನಾದರೂ ಗರಿಗಳನ್ನು ಹಾಕೋದು, ಚಾಪೆಯನ್ನು ಹಾಕೋದು, ಇಂಥವೇನು ಮಾಡಿದ್ರೆ ಸ್ವಲ್ಪ ಸೋಗ ಮಡ್ಲೆ ಹಾಕಬೇಕು ಸರ್. ಮಡ್ಲೆ ಇದು ಸೋಗೆ ಅಥವಾ ಮಡ್ಲಿ ಇಂಥದ್ದು ಮೇಲೆ ಹೊದಕಿ ಮಾಡಿದ್ರೆ ತಂಪು ಇರ್ತದೆ ಸರ್. ಮಾಡಿರಿ ಹಂಗೆ. ನಾನು ಈ ಸಲ ನೋಡಬೇಕು ಸರ್, ನಾನು 1 ವರ್ಷ ಆಯಿತು ಮಾಡಿ, ನನಗಷ್ಟು ಗೊತ್ತಾಗಲಿಲ್ಲ. ಈಗ ನನ್ನ ಫ್ರೆಂಡ್ ಎಲ್ಲ ಹೇಳಿದ್ರು ಈಗ ಮಾಡಿ ನೋಡುವ ಅಂತ ಹೇಳ್ತಾನೆ. ಈ ನವಂಬರ್ದಲ್ಲಿ ಹಾಕ್ಬೇಕು. ಮತ್ತೊಂದು ಥರ್ಮಾಮೀಟರ್ ಇರಲಿ, ಅದೇನು ದೊಡ್ಡ ಕಾಸ್ಟ್ಲಿ ಇಲ್ಲ. ಟೆಂಪರೇಚರ್ ಎಷ್ಟು ನೀರು ವಹಿಸ್ಬೇಕು ಅನ್ನೋದನ್ನು ತೋರಿಸ್ಕೊಡುತ್ತದೆ. ಹೆಚ್ಚಿಗೆ ಹೋಯ್ತು ಅಂದರೆ ಕಡಿಮೆ ಮಾಡೋದು ಹೇಗೆ, ಕಡಿಮೆ ಹೋಯ್ತು ಅಂದರೆ ಹೆಚ್ಚಿಗೆ ಮಾಡೋದು ಹೇಗೆ, ಎರಡನ್ನು ಗಮನಿಸ್ಬೇಕು. ಹೌದು ಸರ್. ಚಳಿ ಏನಾಗಲ್ಲ ಇಲ್ಲ ಅಷ್ಟೊಂದು. ಹಾಂ, ಇಲ್ಲಿ ಚಳಿ ಅಷ್ಟೇನೂ ಇಲ್ಲ ಸರ್. ಮಳೆಗಾಲದಲ್ಲಿ ಬೇಸಿಗೆ ಒಳಗೆ ಹೆಚ್ಚು ಗಮನ ಇರಬೇಕಾಗ್ತದೆ ಸರ್. ಎಷ್ಟು ಬೆಳೆ ಬೆಳಿತೀರಿ ಅಂದರೆ, ಎಷ್ಟು ಸಾರಿ ಕೋಳಿಯನ್ನ ಸಾಕಿ ಕಟಾವು ಮಾಡುದು? ಅದೆಲ್ಲ ಒಂದು ಬ್ಯಾಚ್ 45 ದಿವಸ ಬೇಕು ಸರ್. 45 ದಿವಸ ಆದ್ಮೇಲೆ ಕೋಳಿನ ತೆಗೆದು ಎಲ್ಲ ಫಾರ್ಮ್ ಕ್ಲೀನ್ ಮಾಡಿ ಸುಣ್ಣ ಇದೆಲ್ಲ ಹಾಕಿ ನೆಲ ಒದ್ದೆ ಮಾಡಿ ಸಾರಿಸ್ಬೇಕು ಸರ್. ಸಾರಿಸಿ 1 ವಾರ 2 ವಾರ ಬಿಡ್ಬೇಕು ಅದು ಫಾರಮ್ ಕ್ಲೀನ್ ಇಟ್ಕೊಬಿಡು 1-2 ವಾರ ನಂತರ ಮತ್ತೆ ಮುರಿಲಿ ಬಿಡ್ಲಿ ಕಡ್ಡಿಲ್ಲ ಸರ್. ಈಗ ಸಾರಿಸ್ಬೇಕಂದ್ರೆ ಸಗಣಿಲಿ ಸಾರಿಸೋದು, ಸುಣ್ಣದ ನೀರಲ್ಲಿ ಸಾರಿಸ್ಬೇಕು. ಸುಣ್ಣನ ಫುಲ್ ಇದು ಮಾಡಿ ಸಗಣಿ ಸಾರಿಸ್ದಂಗೆ ಸುಣ್ಣನ ಸಾರಿಸ್ಬೇಕು. ಅಲ್ಲಿ ತೌಡು ಅಥವಾ ಹೊಟ್ಟು ಏನೋ ಹಾಕಿರ್ತೀರಿ, ಹೌದಲ್ಲ, ಅದನ್ನೆಲ್ಲಾನು ಒಂದು ಸಾರಿ ಪೂರ್ತಿ ನಾವು ಕೋಳಿಯನ್ನ ಖಾಲಿ ಆದ್ಮೇಲೆ ಅಥವಾ ಮಾರಾಟ ಆದ್ಮೇಲೆ ಅದನ್ನೆಲ್ಲ ತೆಗೆದು ಕೆಳಗಡೆ ಏನು ಸಿಮೆಂಟ್ ಇರ್ತ ನೆಲ? ಇಲ್ಲ, ಸಿಮೆಂಟ್ ಇಲ್ಲ ಸರ್. ಸಿಮೆಂಟ್ ಅನ್ನು ಮಾಡ್ಬೋದು. ಸಿಮೆಂಟ್ ಮಾಡಿದ್ರೆ ಕ್ಲೀನ್ ಮಾಡಿ ಒಡಗಿ ಎಲ್ಲ ನೀರು ಬಿಟ್ಟು ಅದರಲ್ಲಿ ಸುಣ್ಣದ ಇದಾಕ ಇದು ಮಾಡಬೇಕು. ನಂದು ಮಣ್ಣ ನೆಲೆಯಿಂದ ಸಾರಿಸ್ತಿದ್ದೇನೆ ಸರ್, ಸುಣ್ಣದ ನೀರಾಕ ಸಾರಿಸ. ಎಷ್ಟು ಸುಣ್ಣದ ನೀರು ಬೇಕಾಗತ್ತೆ, ಇಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಗೋಡೆಗೆ ಹೊಡಿಬೇಕು, ಹಂಗೆಲ್ಲ ಇರುತ್ತೆ? ಹೌದೌದೌದು. 40 ಫುಟ್ ಉದ್ದ 36 ಫುಟ್ ಆಗಲ್ಲ, 50 ಕೆಜಿ ಸುಣ್ಣ ಬೇಕಾಗ್ತದೆ ಸರ್. ನಿಲ್ಲಿಸ್ಬೇಕಾ ಅಲ್ಲಿ? ನಿಲ್ಲಿಸೋದು ಬೇಡ, ಸ್ವಲ್ಪ ಸ್ವಲ್ಪ ದಪ್ಪಗೆ ಹಿಡಿಯಲ್ಲಿ ಹುಡುಕಿ ಬಂದ್ರೆ ಆಯ್ತಲ್ಲ ಸರ್. ನಂತರ ಸುಮ್ಮನೆ ಅಲ್ಲೇ ಒಣಗಿ ಅಲ್ಲೇ ಒಣಗಿ ಡ್ರೈ ಆಗಿ ಗಟ್ಟಿಯಾಗಿ ಇರ್ತದೆ. ಅದ ನಂತರ ಒಂದು ಎರಡು ವಾರ ಬಿಟ್ಟು ಮರಿ ಭತ್ತದ ಹೊಟ್ಟು ಹಾಕಿ ಮರಿ ಬಿಡ್ಬೇಕಾಗ್ತದೆ ಸರ್. ಮತ್ತೆ ಗೋಡೆಗೆ ಅದಕ್ಕೆಲ್ಲ ಗೋಡೆ ಗಿಡಕ್ಕೆಲ್ಲ ಸುಣ್ಣ ಬಿಡಬೇಕಾಗ್ತದೆ. ಅದರಲ್ಲಿ ಹೀಟ್ನೆಸ್ ಇರ್ತದೆ ಅಂತ ಕೋಳಿಲಿ, ಅದನ್ನು ಹೋಗ್ಲಿಕ್ಕೆ ಸುಣ್ಣ ಹಾಕ್ಬೇಕು. ಅಂದ್ರೆ ಸೋಂಕು ಇರುತ್ತೆ, ಸೋಂಕು ಹೋಗ್ಬೇಕು ಅನ್ನೋ ಉದ್ದೇಶ. ಉದ್ದೇಶ ಹೌದು ಸರ್. ಹೌದೌದು ಸರ್. ಆ ನಂತರ ಈಗ ಅದನ್ನೆಲ್ಲನೂ ಮಾಡಿದ್ರಿ, ಸುತ್ತು ಕಡೆ ಗಾಳಿ ಆಡಬೇಕು ಮತ್ತೆ ಬೇರೆ ಪ್ರಾಣಿಗಳು ಒಳಗೆ ಬರಬಾರ್ದು, ವಿಷ ಜಂತುಗಳು ಒಳಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಒಂದು ಬಲೆ ಹಾಕಿದಂಗೆ. ಏನ್ ಬಲೆ ಅದು, ಮತ್ತೆ ಎಷ್ಟು ಬಂತದ ಲೆಕ್ಕ? ಅದು ಬಲೆ ಅದು ಸರ್ ಈ ಮೀನುಗಾರರ ಹತ್ರ ಸಿಗ್ತದೆ. ಅವ್ರದ್ದು ಬಲೆ ತಂದು ನಾನು ಕಟ್ಟದ್ದು, ಅದೇ ಮನೆ ಹತ್ರ ಇದ್ದೆ, ತೊಂದರೆ ಇಲ್ಲ. ಅದು ಸ್ವಲ್ಪ ಫಾರಂ ಒಂದ್ ಕಡೆ ಮನೆ ಒಂದ್ ಕಡೆ ಆದ್ರೆ ಕಬ್ಬಣದ ಸರಗಳನ್ನೇ ಹಾಕ್ಬೇಕಾಗ್ತದೆ ಸರ್. ಇದು ನಾಯಿ ಹಿಡಿಬಹುದು ಕೋಳಿನ, ಇಲ್ಲ ನರಿ ಬರ್ಬಹುದು, ಮುಂಗ್ಸಿ ಬರ್ಬಹುದು, ಹೀಗೆಲ್ಲ ಇರ್ತದೆ ಸರ್. ನನ್ನ ಮನೆ ಹತ್ರ ಇದೆ, ಏನಾದ್ರೂ ಆದ್ರೆ ಹೋಗಿ ನೋಡ್ಲಿಕ್ಕೆ ಅರ್ವ ಆಗ್ತದೆ ಅಂತ ನಾನು ಬಳೆನೆ ಹಾಕಿದ್ದೆ. ಮತ್ತೆ ಬಜೆಟ್ ದುಡ್ಡನ್ನು ಕಡಿಮೆ ಇತ್ತು ನನ್ನ ಹತ್ರ ಆ ಟೈಮಲ್ಲಿ. ಸಡ್ಡು ಮಾಡ್ಕೊಂಬುದೇ ದೊಡ್ಡದಾಗಿತ್ತು. ಹೀಗೆ ಕಬ್ಬನದ ಜಾಲರಿ ಎಲ್ಲ ಆದ್ರೆ ಅದು ಎಷ್ಟೋ ಅದೇ ಕೆಜಿಗೆ ತುಟ್ಟಿ ಬೀಳ್ತದೆ ಸರ್ ನನಗೆ. ಅದಕ್ಕಾಗಿ ನೋಡುವ ಅಂತ ಮೀನ್ ಬಲೆನೆ ಹಾಕಿದ್ದೆ ಸರ್. ಇದು ಎಷ್ಟು ದಿನ ಬರ್ಬೋದು ತಾಳಿಕೆ? ಇದಮ್ಮಮ್ಮ ಒಂದೂವರೆ ಎರಡು ವರ್ಷ ಬರ್ಬೋದು ಸರ್. ಇಲ್ಲಿ ಎಲ್ಲಾರು ಕಟ್ ಮಾಡ್ತು ಅಂದ್ರೆ ಮತ್ತೇನಿಲ್ಲ, ಒಂದು ವರ್ಷದೊಳಗೆ ತೆಗೆದಾಕ್ಬೋದು ಸರ್. ಅದು ಬಲೆ ಅಂತ ಹೇಳಿದ್ರಲ್ಲ, ಹೊಸದಲ್ಲ, ಉಪಯೋಗ ಮಾಡಿದ್ದೆ. ನಾವು ಉಪಯೋಗ ಮಾಡಿದ್ದೆ ತಂದ. ನಾವು ಹೊಸ ತರಕ್ಕೂ ದುಡ್ಡು ಜಾಸ್ತಿ ಬೇಕಾಗಿತ್ತು ಸರ್. ಅದು ಕೆಜಿ ಲೆಕ್ಕ ಎಷ್ಟು ಕೆಜಿಗೆ ಎಷ್ಟು ಇದೆ ಸರ್. ಅಂದ್ರೆ ಉಪಯೋಗ ಮಾಡಿದ್ದು ಆ ರೀತಿ ಸಿಗುತ್ತೆ ಅಲ್ಲ? ಸಿಗುತ್ತೆ ಸಿಗುತ್ತೆ. ಮೀನುಗಾರದ್ದು ಅವ್ರದ್ದು ಸ್ವಲ್ಪ ಡ್ಯಾಮೇಜ್ ಆದ್ರೆ ಬಳೆ ತೆಗೆದಾಕ್ತಾರೆ, ಅವರಿಂದ ನಾನು ತಕೊಬಂದು ಈ ರೀತಿ ಮಾಡಿದ್ದೆ ಸರ್. ಅಂದ್ರೆ ಅರ್ಧ ಬೆಲೆ ಆಗ್ಬೋದು, ಕಡಿಮೆ ಆಗ್ಬೋದು ಅರ್ಧ ಬೆಳೆಯಲ್ಲಿ ಸರ್. ಅಂದ್ರೆ ಈಗ ಹೊಸ ಬಲೆಗೆ ಕೆಜಿಗೆ 100 ರೂಪಾಯಿ ಇದ್ರೆ ಇದೊಂದು 30-40 ರೂಪಾಯಿ ಅಥವಾ 50 ರೂಪಾಯಿ ಇರ್ಬೋದು. ಎಷ್ಟು ಕೆಜಿ ಬೇಕಾಗುತ್ತೆ ನಿಮಗೆ? ನಂದು ಸರ್ 5 ಕೆಜಿನೇ ಇತ್ತು ಸರ್. ಅಂತ ಬಾಳೇನು ಖರ್ಚಲ್ಲ, ಬಾಳೇನು ಖರ್ಚಲ್ಲ. ಒಂದೇ ತಂತಿದು ಜ್ಯಾಲರಿ ಹಾಕಿಬಿಟ್ರೆ ಖರ್ಚು ಭಾಳ ಬರುತ್ತೆ. ತಂತಿ ಜ್ಯಾಲರಿ ಹಾಕಿದ್ರೆ ಸಾಧಾರಣ ಒಂದು 1.5 ಲಕ್ಷ ರೂಪಾಯಿ ಖರ್ಚು ಐತೆ ಸರ್. ಕಬ್ಬನ ಎಂಗಲ್ ಹಾಕ್ಬೇಕು, ತಂತಿ ಹಾಕ್ಬೇಕು, ವೆಲ್ಡಿಂಗ್ನರೇ ಕರಗಿಸ್ಬೇಕು. ನಮ್ಮ ಹತ್ರ ಎಲ್ಲ ಆಗುದಲ್ಲ ಸರ್. ಅದು ನಾವು ಇದಾದ್ರೆ ಕೈಯಿಂದ ಬಲ್ಲಿ ಕಟ್ಟೆ ಏನಾದ್ರೂ ಮಾಡ್ಬೋದು, ಅದು ಕಬ್ಬನದು ವೆಲ್ಡೇ ಮಾಡ್ಬೇಕಾಗಿತ್ತು, ವೆಲ್ಡಿಂಗ್ನರೇ ಬರಬೇಕಾಗ್ತದೆ ಸರ್. ಹಾಗಾಗಿ ಮನೆ ಹತ್ರ ಇರೋದ್ರಿಂದ ಏನಾದ್ರೂ ಪ್ರಾಣಿ ಬಂತು ಅಂದ್ರೆ ಅವು ಹೆಂಗೂ ಕೂಕೊಂತವು ಅಥವಾ ಚೀರಾಡ್ತವು ಅಲ್ವಾ? ಹೌದು ಸರ್, ಹೌದು, ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾನು ಬಲೆನೇ ಹಾಕಿದೆ ಸರ್. ಹಂಗೇನಾರ ಆಗಿತ್ತಾ ಒಂದ್ಸರಿ? ಇಲ್ಲ, ಹಾಗೇನಾಗ್ಲಿಲ್ಲ ಸರ್, ಹಾಗೇನಾಗ್ಲಿಲ್ಲ. ವಿಷ ಜಂತು ಹಾವು ಹಾಗೇನು ಬರ್ಲಿಲ್ಲ ಸರ್. ಆ ನಂತರ ಮರಿ ಎಲ್ಲಿಂದ ತೊಂಬಂದ್ರಿ? ಮರಿ ನನ್ನ ಫ್ರೆಂಡ್ ಒಂದೊಂದ್ಸಲ ಮೈಸೂರಿಂದ ತರಿಸ್ತಾ, ಒಂದೊಂದ್ಸಲ ಬೆಂಗಳೂರಿಂದ ತರಿಸ್ತಾ. ಇಲ್ಲೇ ಸುತ್ತಮುತ್ತ ಏನಾರ ಸಿಗ್ತಾವ? ಸುತ್ತಮುತ್ತ ಏನು ಸಿಗಲ್ಲ ಸರ್. ಇಲ್ಲ, ಇಲ್ಲಿ ಎಲ್ಲೂ ಸಿಗೋದಿಲ್ಲ. ಇಲ್ಲ, ಇಲ್ಲಿ ಏಜೆಂಟ್ರಿ ಇದ್ದಾರೆ, ಒನ್ ಅವರ್ ಇದ್ದಾರೆ, ಕುಮಟ ಇದೆ, ಅವರು ಆ ಕಡೆಯಿಂದನೇ ತರಿಸೋದಿ ಸರ್. ಅದು ಮರಿ ತರಿಸ್ಲಿಕ್ಕೆ ಫುಡ್ ಕೊಡ್ಲಿಕ್ಕೆಲ್ಲ ಏಜೆಂಟ್ರಿ ಇದ್ದಾರೆ, ಅವರು ಆ ಕಡೆಯಿಂದನೇ ತರಿಸೋದು. ಇಲ್ಲಿ ಒನ್ ಅವರ್ ಕುಮಟ ಎಲ್ಲೂ ಮರಿ ರೆಡಿ ಮಾಡೋದಿಲ್ಲ ಸರ್. ಈಗ ನಿಮ್ಮ ಗೆಳೆಯರು ತರಿಸ್ಕೊಡ್ತಾರ? ಹೌದು ಸರ್. ಏಜೆಂಟ್ರ ಮೂಲಕ ತರಿಸೋದಕ್ಕೂ ನಿಮ್ಮ ಗೆಳೆಯರು ತರಿಸ್ಕೊಡೋದಕ್ಕೂ ಏನರ ವ್ಯತ್ಯಾಸ ಇದೆಯಾ? ಏಜೆಂಟ್ರ ಮೂಲಕ ಅವರು ಒಂದು ಮರಿಗೆ ಒಂದು 20 ರೂಪಾಯಿ ಇದ್ರೆ ಅವರು 2 ರೂಪಾಯಿ ಕಮಿಷನ್ ಇಟ್ಕೊಂತಾರೆ ಸರ್. ಗೆಳೆಯವರಾದ್ರೆ ಹಂಗೆ ಪ್ರಿನ್ಸಿಪಲ್ ಎಷ್ಟು ಬಂತ ಅಷ್ಟಕ್ಕೆ ತರ್ತಾರೆ, ನಾವು ಅವ್ರ ಕಷ್ಟಕ್ಕೇನಾದ್ರೂ ಹೆಲ್ಪ್ಗೆ ನಾವು ಮಾಡ್ತೀವಿ. ಹಾಗೆ ಹಾಗೆ ಸರ್. ಅವ್ರು ನಿಮ್ಗೆ ಸಹಾಯ ಮಾಡ್ಬೇಕಂತಿರ್ತಾರ? ಅವ್ರಿಗೆ ಸಹಾಯ ಮಾಡ್ತಾರೆ. ಆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಎಲ್ಲ ಸೇರಿ ಅಷ್ಟು ಬರ್ತದೆ? ಅಷ್ಟು ಬರುತ್ತೆ. ಒಂದು ಮರಿಗೆ ಈಗ ಒಂದು 20 ರೂಪಾಯಿ ಇದ್ರೆ ಸರ್, ಅವ್ರದ್ದು ನೈಟ್ ಬರ್ತದೆ, ಅದು 2 ಗಂಟೆ ಬರ್ಬೋದು, 3 ಗಂಟೆ ಬರ್ಬೋದು ರಾತ್ರಿ. ಅಲ್ಲಿಂದ ನಮ್ಮ ಫಾರಂ ತಂದು ಹಾಕ್ಲಿಕ್ಕೆ ಅಂದ್ರೆ ಒಂದು ರಾತ್ರಿ ಓಡಾಡ ತಿರುಗಾಡ್ಬೇಕಲ್ಲ ಸರ್, ಅದಕ್ಕೆ ಒಂದು ಮರಿಗೆ 2 ರೂಪಾಯಿ ಕಮಿಷನ್ ಇಟ್ಕೊಂತಾರೆ ಅವರು ಸರ್. ಈ ಗೆಳೆಯರು ಕಳಿಸಿದ್ದಕ್ಕೆ ಗೆಳೆಯದು ಕರೆಸೋದಕ್ಕೆ ನಾವು ನಮಗೆ ಅವ್ರು ಮರಿ ತಂದು ಕೊಟ್ರು ಅಂದ್ರೆ ಅವ್ರದ್ದು ಎಂಥದ್ದೇನಾದ್ರೂ ಒಂದು ಸಂದರ್ಭದಲ್ಲಿ ಕಷ್ಟದ್ದೇ ಬಂತು, ಅವ ನಾವು ಅವ್ರ ಕಷ್ಟಕ್ಕೆ ನೆರವಾಗಿರ್ತಾರೆ ಸರ್. ಈಗ ಹಂಗಾದ್ರೆ 1,000 ಮರಿ ತರಿಸಿದ್ರೆ 2,000 ರೂಪಾಯಿ ಅವ್ರಿಗೆ ಎಕ್ಸ್ಟ್ರಾ ಕೊಡ್ಬೇಕಾಗ್ತದೆ ಸರ್. ಅಷ್ಟು ಉಳಿತಾಯ ಆಯ್ತು. ಅಷ್ಟು ಉಳಿತಾಯ. ನಿಮ್ಮ ಫಾರ್ಮ್ ತನ್ನು ಬಂದು ಕೊಟ್ಟೋಕ್ಕಾರ ಅವ್ರೆಲ್ಲ ಮರಿ? ನಾವೇ ಫಾರಂಗೆ ತಂದು ಮುಟ್ಟಿಸ್ತಾರೆ ಸರ್. ಎಷ್ಟು 2 ಗಂಟೆ ರಾತ್ರಿ ಆಗಲಿ ಬೇಕಾದ್ರೆ 3 ಗಂಟೆ ರಾತ್ರಿ. ಎಷ್ಟು ದಿನದ ಮರಿ ಅದು? ಮುಂದಿನ ವಾರದಲ್ಲಿ ಮರಿ ಬೇಕು ಅಂದ್ರೆ ಈ ವಾರದಲ್ಲಿ ಅವ್ರು ಮೊಟ್ಟೆಗೆ ಇಡ್ತಾರೆ ಅವರು ಮರಿ ತೆಗಿಲಿಕ್ಕೆ. ಅದು ಒಂದ್ ದಿವಸದ್ದೇನೆ ಇರ್ಬೋದು ಸರ್, ಸಣ್ಣ ಸಣ್ಣ ಇರ್ತದೆ. ಯಾರು ಎಷ್ಟೆಷ್ಟು ಮರಿ ಬೇಕು ಆರ್ಡರ್ ಕೊಟ್ಟರೆ ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಗಾಡಿ ತುಂಬಿಸ್ ಕಳಿಸ್ತಾರೆ ಸರ್. ಅಷ್ಟು ಸಣ್ಣ ಮರಿಗೆ ಬಂದಾಗ ಚಿಲಿಪಿಲಿ ಚಿಲಿಪಿಲಿ ಒತ್ತಡನೂ ಆಗಬಾರ್ದು, ಇಲ್ಲ ಸರಾಗವಾಗಿ ಖುಷಿಯಿಂದ ಓಡಾಡ್ತಿರ್ಬೇಕು. ಮತ್ತೆ ತಿನ್ಲಿಕ್ ಬೇಕಂತ ಆಹಾರ ಯಾವ ಆಹಾರ? ಅವಾಗ ಈಗ ದೊಡ್ಡ ಕೋಳಿ ಫುಡ್ ಬೇರೆ, ಮಧ್ಯಮ ತರದ ಕೋಳಿಗೆ ಫುಡ್ ಬೇರೆ, ದೊಡ್ಡಾದ್ಮೇಲೆ 3 ಟೈಪ್ ಫುಡ್ ಇರ್ತದೆ ಸರ್. ಸಣ್ಣ ಮರಿಗೆ ಬೇರೆ ಫುಡ್ ಇರ್ತದೆ ಸರ್. ಮರಿ ಫುಡ್ ಅನ್ನು ಕೊಡ್ತಾರೆ ಅವರು. ಅದೊಂದು 2 ವಾರ ಹಾಕ್ಬೇಕಾಗ್ತದೆ ಅದೇ ಫುಡ್ಡೇನಿ ಸರ್. ನಂತರ ಅದು ದೊಡ್ಡಾಗಿರ್ತದೆ, ಅವಾಗ ಆ ಫುಡ್ ನಿಲ್ಲಿಸು ಸ್ಟಾಪು, ಮತ್ತೆ ಬೇರೆ ಫುಡ್ ಹಾಕ್ಬೇಕಾಗ್ತದೆ ಸರ್. ಮಧ್ಯಮಾವಧಿ ಆಹಾರ ಅಂತೀವಿ, ಅದು 15 ದಿನ. 15 ದಿವಸ ಇದು, ಮತ್ತೆ 15 ದಿವಸ, ಈ ಒಂದು 20 ದಿವಸನು ಹಾಕ್ಬಹುದು ಸರ್. ಮಧ್ಯಮ ತರದ್ದು ದೊಡ್ಡದ್ದು ಕಡೆಗೆ ನೀವು ಕಂಟಿನ್ಯೂ ನೀನು ಕೋಲಿ ಇಡುವಲ್ಲಿ ತನ ಹಾಕಂತಿರ್ಬಹುದು. ಹೌದು ಸರ್. ಆಹಾರ ಅವ್ರು ಕೊಟ್ಟಿದ್ದ ಹಾಕೋದು ಒಳ್ಳೇದು ಅಥವಾ ನಾವು ಒಂದ್ ಸ್ವಲ್ಪ ತಯಾರು ಮಾಡ್ಕೊಂಡು, ಈಗ ಶೇಂಗಾ ಬೀಜ ಇರುತ್ತೆ ಅಥವಾ ಗೋವಿನ ಜೋಳ ಪುಡಿ ಮಾಡಿದ್ದಾಗಬಹುದು ಅಥವಾ ಶೇಂಗಾ ಬೀಜ ತುಂಡು ಮಾಡಿದಾಗಿರ್ಬಹುದು, ಇವನ್ ಏನಾದ್ರೂ ಬಳಸ್ಕೊಳಕ್ಕೆ ಸಾಧ್ಯತೆ ಇದೆಯಾ? ಆಗ್ತದೆ ಸರ್. ನಾನ್ ಜಾಸ್ತಿಯ ಕಂಪನಿ ಫುಡ್ ತರೋದು ಕಡಿಮೆ ಸರ್. ಅವ್ರು ಮರಿಗ ಕೊಟ್ಟಾಗ ಮಾತ್ರ ಕಂಪನಿ ಫುಡ್ ಆಗಿ ನಮ್ಮಲ್ಲಿ ಹೆಂಗಿಂಗೊಂದು ಗೊತ್ತಿಲ್ಲ. ಆ ಮರಿ ನಂತರ ಅವಾಗ ನಾವು ಲೋಕಲ್ ಇಲ್ಲಿದೆಯಾ ನಾವೇ ತಯಾರಿಸ್ತರು, ನನ್ನ ಫ್ರೆಂಡೇನೆ ತಯಾರಿಸ್ತ ಕುಮಟದವ, ಅವನೇ ಮರಿದು ದೊಡ್ಡದು ಅಲ್ಲ ಅವನೇ ರೆಡಿ ಮಾಡಿ ಕೊಡ್ತಾನೆ ಸರ್. ಏನೇನು ಹಾಕ್ತಾನ ಏನು ಏನ್ರಿ ಹೇಳಿ? ಶೇಂಗಾ, ಇದು ಸೋಬಿನ ಅಂತೇನು ಸೋಯಾಬಿನ, ಕಡೆಗೆ ಜ್ವಾಲ, ಮತ್ತೆ ಮತ್ತೆ ಮೀನ್ ಪೌಡರ್ನ ಏನೋ ಹಾಕ್ತಾರೆ ಸರ್. ಟೆಕ್ನಾಲಜಿ ಹೇಳಿಲ್ಲ ಹೇಳಿಲ್ಲ, ಅದಕ್ಕೆ ಮಷಿನ್ ಬೇಕಾಗ್ತದೆ. ಹೌದು, ಮಷಿನ್ ಬೇಕು, ಮಿಲ್ ಬೇಕಾಗ್ತದೆ ಸರ್. ಅದೊಂದು ಇಲ್ಲಿ ದೊಡ್ಡ ಕೈಗಾರಿಕೆನೇ ಆಗಿದೆ, ಬಹಳಷ್ಟು ಜನ ತಗೊಳ್ತಾರೆ, ತಗೋತಿದ್ದಾರೆ ಸರ್. ಹೌದೌದು. ಈಗ ನೀವು ಹಂಗಾದ್ರೆ ಕೈಯಿಂದ ಏನು ಏನು ತಯಾರು ಮಾಡಲ್ಲ ಮನೆಯಲ್ಲಿ? ನಾನು ಇಲ್ಲ, ಮನೆಯಿಂದ ನಾನೇನು ರೆಡಿ ಮಾಡಲಿ. ನಾನು ಅದಕ್ಕೆ ತರಕಾರಿ ಇಂಥದ್ದೇನಾದ್ರು ಕೊಡ್ತೀವಿ ಸರ್. ಒಂದು ವಾರ ಆದ್ಮೇಲೆ ಬೆಳ್ಳುಳ್ಳಿ ನೀರು ಕೊಡಬೇಕು ಸರ್. ಮರಿಗೆ ಬಿಟ್ಟಾಗ ಮರಿ ಬಿಟ್ಟು ಒಂದು ವಾರ ಆದ್ಮೇಲೆ ಬೆಳ್ಳುಳ್ಳಿ ನೀರು ಕೊಡಬೇಕು. ಬೆಳ್ಳುಳ್ಳಿ ಜಜ್ಜಿ ನೀರಲ್ಲಿ ಹಾಕಿ ಅದನ್ನು ಕುಡು ನೀರು ಮಿಕ್ಸ್ ಮಾಡಿಕೊಡ್ಬೇಕು. ನಂತರ ಒಂದು 20-25 ದಿವಸ ಆದ್ಮೇಲೆ ಬೀಟ್ರೂಟ್ನ ಅರ್ದು ನೀರು ಮಾಡಿ ಅದ್ರ ಕುಡು ನೀರಿಗೆ ಮಿಕ್ಸ್ ಮಾಡಬೇಕಾಗ್ತದೆ ಸರ್. ಕಡೆ 22-23 ನಂತರ ನುಗ್ಗೆ ಸೊಪ್ಪು ಅರ್ದು ಮಿಕ್ಸ್ ಮಾಡಿ ಅದು ಕುಡಿ ನೀರಿಗೆ ಕೊಡಬೇಕಾಗ್ತದೆ ಸರ್. ಎಷ್ಟೆಷ್ಟು? ಸ್ವಲ್ಪ ಸ್ವಲ್ಪ, ಒಂದು 100 ಗ್ರಾಮ್ ನುಗ್ಗೆ ಸೊಪ್ಪು ಅಥವಾ ಒಂದು 200 ಗ್ರಾಮ್, ಒಂದು 200 ಮರಿ ಇದ್ರೆ ಒಂದು 100 ಗ್ರಾಮ್ ನುಗ್ಗೆ ಸೊಪ್ಪು ಇದ್ರೆ ಸಾಕು. ಬೆಳ್ಳುಳ್ಳಿನೂ ಅಷ್ಟೇ, ಬೆಳ್ಳುಳ್ಳಿ ಒಂದು 2-3 ಎಸಲ್ ಸರ್, ಒಂದು 300 ಮರಿಗೆ ಅಷ್ಟೇನೆ. ಅಂದ್ರೆ ತಿನ್ನದ ಜೀರ್ಣ ಆಗ್ಲಿಲ್ಲ ಅಂದ್ರೆ ಅದನ್ನ ಜೀರ್ಣ ಮಾಡ್ಕೊಳ್ಳಿ ಅಂತ. ಬೀಟ್ರೂಟು ಸ್ವಲ್ಪ ವೇಟ್ ಕಡಿಮೆ ಬಂದಾಗ ಸ್ವಲ್ಪ ವೇಟ್ ಜಾಸ್ತಿ ಬರಲಿ ಅಂತ ಬೀಟ್ರೂಟ್ ನೀರು ಕೊಡ್ತದೆ. ಜಾಸ್ತಿನೂ ಕೊಡಬಾರ್ದ? ಜಾಸ್ತಿನೂ ಕೊಡು, ಜಾಸ್ತಿನೂ ಕೊಟ್ಬಿಟ್ರೆ ಅಟ್ಯಾಕ್ ಆಗ್ಬಿಡುತ್ತೆ. ದಪ್ಪ ಇದ್ದಾಗೂ ಮತ್ತೆ ಕೊಡ್ಲೇಬಾರ್ದು ಸರ್, ಕೋಳಿ ದಪ್ಪ ಇದ್ದಾಗೂ ಕೊಡ್ಲೇಬಾರ್ದು. ಈಗ 1 ಕೆಜಿ, 1 ಚೀಲ 50 ಕೆಜಿ ಬ್ಯಾಗ್ ಸರ್, ಒಂದು 50 ಕೆಜಿ ಬ್ಯಾಗ್ ಎಷ್ಟು, ಒಂದು ಮರಿ 250 ಗ್ರಾಮ್ ಬರಬೇಕು ಸರ್. ಅದು ಖಾಲಿ ಆಗೋಲ್ಲರಿಗೆ, ಅದಕ್ಕಿಂತ ಜಾಸ್ತಿ ಬಂತಂದ್ರೆ ಮತ್ತೆ ಬೀಟ್ರೂಟ್ ನೀರು ಕೊಡಬಾರ್ದು ಸರ್. ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ಬೀಟ್ರೂಟ್ ನೀರು ಕೊಡಬಹುದು ಸರ್. ಒಂದೇ ಸಲ ಕೊಡುದು? ಹಾಂ, ಒಂದೇ ಸಲ ಕೊಡುದು ಸರ್, ದಿನಾನು ಅಲ್ಲ, ಒಂದೇ ದಿವಸ. ಅದು ಅಲ್ಲದೆ ಅವಕ್ಕೆ ಲಸಿಕೆ ಹಾಕ್ಸೋದು ಅಂತವೆಲ್ಲ? ಅದೇನಿಲ್ಲ ಸರ್, ನಾನು ಇನ್ನಿವರೆಗೂ ಅದ ತರ ಏನ್ ಮಾಡ್ಲಿಲ್ಲ ಸರ್. ಅವ್ರ ಫುಡ್ಗೆ ಏನಾದ್ರೂ ಹಾಕ್ ಬರ್ತಾರೋ ಏನೋ ನಮಗ್ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಲೋಕಲ್ ಫುಡ್ ಅವ್ರು ರೆಡಿ ಮಾಡ್ಬೇಕಾದ್ರೆ ಲಸಿಕೆ ಅದೇನು ಔಷಧಿ ಏನಾರು ಹಾಕ್ತಾರೆ ಅದು ಗೊತ್ತಿಲ್ಲ. ಅದ ನಾನು ಇನ್ನು ಮರಿಗೆ ಯಾವ ತರದ್ದು ಲಸಿಕೆ ಹಾಕ್ಲಿಲ್ಲ ಸರ್. ಅವ್ರು ಹೇಳ್ತಾರ? ಇಲ್ಲ, ಅವ್ರೇನು ಹೇಳಲಿಲ್ಲ. ನಾನು ಪಾರಂ ಮಾಡಿದೆ ಈಗ 1 ವರ್ಷ ಹತ್ರ ಬಂತು ಸರ್, ಅಂತದೇನು ಅಂತ ಕಾಯಿಲೆನೂ ಬರಲಿಲ್ಲ, ನಾನು ಮಾಡ್ಲೂ ಇಲ್ಲ ಸರ್. ಅವುಗಳು ಬೀಕ್ ಅಂತೇಳಿ ಅಂತೀವಲ್ಲ, ಕೊಕ್ಕನ್ನು ಕತ್ತರಿಸೋದು ಹಂಗೇನು ಮಾಡ್ತಾರೆ? ಇಲ್ಲ ಇಲ್ಲ, ಹಾಗೇನಿಲ್ಲ ಸರ್, ಹಾಗೇನಿಲ್ಲ, ಹಾಗೆ ಬೆಳೆದ್ಬಿಡ್ತಾವ, ಹಾಗೆ ಬೆಳೆಯುತ್ತೆ ಸರ್. ಈ ಬೆಳವಣಿಗೆ ಹಂತದೊಳಗೆ ಏನೆಲ್ಲ ಸಮಸ್ಯೆ ಇರ್ತವೋ ಅಥವಾ ಅದ್ರ ಮೇಲೆ ಸ್ವಲ್ಪ ಗಮನ ಇಟ್ಟು ಏನೇನ್ ಬಯಸುತ್ತೆ, ಅದ್ರ ತೂಕ ನೋಡುದು, ಮತ್ತೆ ಅವು ಯಾವ್ದಾದ್ರು ಸುಮ್ಮನೆ ನಿಂತಿದೀಯಾ ಅಥವಾ ಸುಂದಾಗಿ ನಿಂತಿದೀಯಾ ಅಥವಾ ಏನೋ ಆಹಾರ ಕಡಿಮೆ ತಿಂತ ಇದೆಯಾ ಅಂತವೆಲ್ಲ ನೋಡ್ಬೇಕಾಗತ್ತ? ಹೌದು ಸರ್, ಹೌದೌದು. ಅದು ಮರಿ ಬಿಟ್ಟ ದಿವಸ ಎಲ್ಲಾದ್ರೂ ಗುಂಪಾಗಿ ಒಂದೇ ಕಡೆ ಇರ್ತದೆ ಅಲ್ಲಿ ನೋಡ್ಬೇಕಾಗ್ತದೆ ಸರ್. ಅದು ಒಂದೇ ಕಡೆ ಗುಂಪಾಗಿದ್ಬಿಟ್ರೆ ಒಂದ್ರ ಮೇಲೆ ಒಂದ್ ಬಿದ್ದು ಮರಿ ಸಾಯ್ತದೆ ಸರ್. ಕಡೆಗೆ ಲೈಟ್ ಕರೆಂಟು, ಕರೆಂಟ್ ಮೇನು ಸರ್. ಬಿಟ್ಟು 1 ವಾರದವರೆಗೂ ಕರೆಂಟ್ ಮೇನು ಸರ್. ಕರೆಂಟ್ ಸಾಕ ಮರಿಯಿಂದ 1 ಫುಟ್ ಹೈಟ್ ಅಲ್ಲಿ ಇರ್ಬೇಕಾಗ್ತದೆ ಸರ್ ಬಲ್ಬು. ಅದನ್ನ ಕರೆಕ್ಟ್ ಆಗಿ ಎಲ್ಲ ಮರಿ ಲೈಟ್ ಹಿಂದೆ ಬಂದಿರ್ತದ್ಯಾ ಅಥಲ್ಲಿ ದೂರ ದೂರ ಆದ್ಯಾ, ಅದೆಲ್ಲ ಮರಿ ಲೈಟಿಂದಾನೆ ಬರುವಂಗ ಅಂದ್ರೆ ಎಲ್ಲ ಹಿಂಗ್ ಮಾಡಿದ್ರೆ ಎಲ್ಲ ಲೈಟಿಂದಾನೆ ಬರ್ತದೆ ಸರ್. ಅದಕ್ಕೆ ತಾಯಿ ಅಂದ್ರೆ 1 ವಾರ ತನ ಕರೆಂಟೇ ಸರ್, ಕರೆಂಟ್ ಲೈಟೇ ಅದಕ್ಕೆ. ಹೌದು ಸರ್, ತಾಯಿ ಇದ್ರೆ ತಾಯಿ ಕಾವನೊಳಗೆ ಬೆಳೀತದೆ, ಇದು ಕರೆಂಟ್ ಸಾಕದಲ್ಲಿ ಬೆಳೀತದೆ ಸರ್. ಎಷ್ಟು ಹಾಕ್ತೀರಿ ಆ ರೀತಿ ಬಲ್ಬ್ ಅನ್ನ? ಮಳೆಗಾಲ ಟೈಮಲ್ಲಿ 100 ವೋಲ್ಟ್ ಒಂದು 6 ಬಲ್ಬ್ ಹಾಕಬೇಕಾಗ್ತದೆ ಸರ್. 1000 ಮರಿಗೆ, 1000 ಮರಿಗೆ ಸ್ವಲ್ಪ ಮಧ್ಯಮ ಮಳೆ ಬೀಳ್ತದೆ ಇಲ್ಲ ಆ ಟೈಮಲ್ಲಿ 1 40 ವೋಲ್ಟ್ ಒಂದು 6 ಬಲ್ಬ್ ಹಾಕ್ರೆ ಸಾಕ್ತದೆ ಸರ್. ಜಾಸ್ತಿನೂ ಆಗಬಾರ್ದು, ಜಾಸ್ತಿನೂ ಆಗುದು. ಅದೇ ಬೇಸಿಗೆ ಟೈಮಲ್ಲಿ ಬಲ್ಬೇ ಬೇಡ ಸರ್. ಒಂದೆರಡು ಬಲ್ಬ್ ಹಿಂಗೆ ಹಾಕಿದ್ರೆ ಸಾಕು ಬೆಳಕಿಗಷ್ಟೇನೆ. ಸ್ವಲ್ಪ ಹೈಟಾಗಿ ಕಟ್ಟಿ ಒಂದು 5-6 ಫುಟ್ ಮೇಲೆ ಕಟ್ಟಿಟ್ಟರೆ ಸಾಕಾಗ್ತದೆ ಲೈಟಿನ ಬಲ್ಬು. ಈ ಟೈಮಲ್ಲಿ ಮಳೆಗಾಲ ಟೈಮಲ್ಲಿ ಮರಿಯಿಂದ 1.5 ಫುಟ 2 ಫುಟ್ ಅಷ್ಟರಲ್ಲೇ ತಗ್ಗದಲ್ಲಿ ಇರಬೇಕಾಗ್ತದೆ ಸರ್. ಸ್ವಲ್ಪ ಅದಕ್ಕೆ ಕಾವು ಸಿಗಲಿ ಅಂತ. ಹಾಗಾಗಿ ಒಂದು 5-6 ಬಲ್ಬ್ ಆ ರೀತಿ ಹಾಕಿದಾಗ ಒಂದೊಂದು ಬಲ್ಬ್ ಮಧ್ಯೆ 100, 150, 200 ಹಿಂಗೆ ನಿಲ್ತವಣ. ಹೌದೌದು ಸರ್ ಹೌದು. ಒಂದ್ರ ಮೇಲೆ ಒಂದು ಬೀಳಲ್ಲ. ಹಂಗಾಗಿ ಒಂದೊಳಗೆ ಬಂದ್ರೆ ಸಾಯ್ತದೆ. ಒಂದ್ರ ಮೇಲೆ ಒಂದು ಬೀಳ್ದು ಕೂಡ ಮರಿ ಸಾಯ್ತದೆ ಸರ್. ಹೀಗಾಗಿ ಅದನ್ನು ಕರೆಕ್ಟ್ ಆಗ ಇದೆಯಾ ಇಲ್ಲ ಅಂತ ನೋಡ್ಕೊಂಬುದು. ಒಂದು ವಾರ ನಾವು ನಿದ್ರೆ ಬಿಡುದು ಸರ್. ಹೌದೌದು. ಅಂದ್ರೆ ಎಷ್ಟೊತ್ತು ಎಚ್ಚರ ಆದಾಗ ಬಂದು ಒಂದ್ಸಲ ಬ್ಯಾಟ್ರಿ ಹೊಡೆದು ನೋಡ್ಬೇಕಾಗ್ತದೆ ಎಲ್ಲೆಲ್ಲಿ ಏನೇನಾಗದೆ. ಏನ್ ಮರಿ ಒಂದೊಂದು ಮರಿ ಬಿಟ್ಟ ಮನಗದಲ್ಲಿ ಅಲ್ಲೇ ಮನೆಗೆ ಇರ್ತದೆ ಸರ್. ತಿನ್ಲಿಕ್ಕೂ ಬರೋದಿಲ್ಲ, ನೀರು ಕುಡಕ್ಕೂ ಬರೋದಿಲ್ಲ. ಆವಾಗ ಅದ್ರನ್ನ ಎಬ್ಬಿಸ್ಬೇಕಾಗ್ತದೆ, ಇಲ್ಲಾರು ಅಲ್ಲೇ ಆಟ ಮರಿ ಸತ್ತೋಗುವುದು ಒಳಿತಾ ಇರ್ತದೆ ಸರ್. ಯಾಕೆ ಹಂಗೆ ಮಾಡ್ತಾವು? ಸಣ್ಣಕ್ಕಿದೆಯಲ್ಲ ಸರ್, ಅದಕ್ಕೂ ಎಲ್ಲೆಲ್ಲಿ ಓಡಿ ಏನೇನಾದೆ ಅಂತಾನು ಸರಿ ಗೊತ್ತಾಗುದಿಲ್ಲ. ಆವ ನಾವು ಎಬ್ಬಿಸಿ ಅದು ತಿನ್ನೋ ಹಾರ ಇಲ್ಲದೆ ಅಥವಾ ನೀರು ಎಲ್ಲಿದೆ ಅದೆಲ್ಲ ಎಬ್ಬಿಸಿ ಎಲ್ಲ ಓಡಾಡ್ಸ್ರ ಅಲ್ಲೆಲ್ಲ ಬರ್ತದೆ. ಕೆಲವೊಂದಿಷ್ಟು ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾವು, ಕೆಲವೊಂದಿಷ್ಟು ತರಬೇತಿಗೆ ಸಹಾಯ ಬಯಸ್ತಾರೆ. ಈಗ ಮಾರಾಟ ಮಾಡಬೇಕು ಒಂದು ಹಂತಕ್ಕೆ ಬಂತು ಅಂತ ಹೇಳಿದಾಗ ಹೆಚ್ಚು ಕಡಿಮೆ 1.5 ತಿಂಗಳಿಗೆ ಮಾರಾಟ ಮಾಡ್ತೀರಿ ಅಲ್ವಾ? 4-5 ದಿನ, ಒಂದ್ 2-3 ದಿನ ಹೆಚ್ಚು ಕಡಿಮೆ ಆಗ್ಬಹುದು. ಆದ್ರೆ ನೀವು ಹೋಲ್ಸೇಲ್ ಆಗಿ ಒಮ್ಮೆಗೆ 1,000 ಗಂಟಲೆ ಮಾರಾಟ ಮಾಡಿದ್ರೆ ಆ ರೀತಿ ನೀವು ಮಾರಾಟ ಮಾಡುವ ಪದ್ಧತಿ ಇಲ್ಲಿ ಬೇರೆ ಇದೆ. ನಿಮ್ಮದೇ ಒಂದು ಚಿಕನ್ ಸ್ಟಾಲ್ ಇಟ್ಟಿರಿ, ನೀವೇ ಮಾರ್ತೀರಿ, ಅದು ಹೇಗೆ ಅನುಕೂಲ ಮತ್ತು ಅಲ್ಲಿ ಏನಾದರೂ ತೊಂದರೆ ಇದೆಯಾ? ತೊಂದರೆ ಏನಿಲ್ಲ ಸರ್. ಈಗ ಹೋಲ್ಸೇಲ್ ಅಂದ್ರೆ ಇವತ್ತಿನ ಮಾರ್ಕೆಟ್ 99 ರೂಪಾಯಿ ಇದೆ ಹೋಲ್ಸೇಲ್ ಮಾರ್ಕೆಟ್. ನಾವು ಅಂಗಡಿಯಲ್ಲಿ ಕಟ್ಟಿಂಗ್ ಮಾಡಿ ಕೊಡೋದಾದ್ರೆ 160 ಕೊಡ್ಬಹುದು ಸರ್. ಅಂದ್ರೆ ಅದರಲ್ಲಿ ವೇಸ್ಟೇಜು ನಮ್ಮ ಮೇಲೆ ಬಿತ್ತದು. ಅವರು 99 ವೇಸ್ಟೇಜ್ ಎಲ್ಲ ಅಲ್ಲ ಅವ್ರದ್ದು, ಇದು ನಾವು ವೇಸ್ಟೇಜ್ ಎಲ್ಲ ನಮ್ಮ ಮೇಲೆ ಹಾಕೊಂಡು ಬರೀ ನೆಟ್ ಮಾಂಸಕ್ಕೆ 160 ನಾನು ಕೊಡ್ತಿದ್ದೆ ಸರ್. ಈಗ 160 ದಿನಾನು ಎಷ್ಟು ಕೋಳಿ ಹೊಕ್ಕು ಅನ್ನೋದ್ರ ಮೇಲೆ ಅವಲಂಬನೆ. ಮತ್ತೆ ಎಷ್ಟು ಕಟ್ ಮಾಡಬೇಕು, ಇವತ್ತು ಯಾವ ದಿನ, ಯಾವ ವಾರ, ಮತ್ತೆ ಹಬ್ಬ ಹರಿದಿನ ಏನರ ಅದವೋ ಹೇಗೆ, ಇವನ್ನೆಲ್ಲ ಗಮನಿಸ್ಬೇಕು. ಸಂಡೇ ಸುಮಾರು 1.5 ಕ್ವಿಂಟಲ್ ಹೋಗ್ತದೆ ಸರ್. ಮಂಗಳವಾರ ದಿನ ಸ್ವಲ್ಪ ಅಡ್ಡಿಲ್ಲ, ಮತ್ತು ಗುರುವಾರ ಅಡ್ಡಿಲ್ಲ. ಬುಧವಾರ ಅಂದ್ರೆ ಕರೆಂಟ್ ಮೇಲೆ ಡಿಪೆಂಡ್ ಸರ್. ನಮ್ಮ ಜನರಿಗೆ ಕರೆಂಟ್ ಇದ್ರೆ ಚಿಕನ್ ಹೋಗ್ತದೆ, ಕರೆಂಟ್ ಇಲ್ಲ ಅಂದ್ರೆ ಚಿಕನ್ ಇಲ್ಲ. ಮಸಾಲೆ ಅರಬೇಕಾಗ್ತದಲ್ಲ ಸರ್. ಹಾಗಾಗಿ ನಮ್ದು ಈ ಕಡೆ ಸೋಮವಾರ ಶನಿವಾರ ತಿನ್ನೋದಿಲ್ಲ, ಶುಕ್ರವಾರ ಒಂದು ದಿವಸನೂ ತಿನ್ನೋದಿಲ್ಲ, ಗುರುವಾರ ರವಿವಾರ ಬುಧವಾರ. ಅದೇ ಕರೆಂಟ್ ಮೇಲೆ ಡಿಪೆಂಡ್ ಸರ್. ದಿನಗಳು ಕೂಡ ಇಂಪಾರ್ಟೆಂಟ್, ನಂಬಿಕೆ ಮೇಲೆ. ಹೌದು ಸರ್, ಹೌದೌದು. ಹೌದು ಸರ್. ಈಗ ಈ ರೀತಿ ಸಂಡೇ ಅಥವಾ ಗುರುವಾರ ಈ ರೀತಿ ಬಿಟ್ರೆ ಮಧ್ಯದ ದಿನಗಳಲ್ಲಿ ಎಷ್ಟೆಷ್ಟು ಹೋಗುತ್ತೆ? ಸ್ವಲ್ಪ ಸ್ವಲ್ಪ ಆದ್ರೂ ಹೋಗುತ್ತಾ, ಅಥವಾ ಒಂದಿನ ಮಂಗಳವಾರ ಬೇಡ ಬೇಡ ಇವತ್ತು ಹಂಗೆ ಬಿಟ್ಟು ಬಿಡ್ತಿರೋ ಹೇಗೆ? ಒಂದೊಂದು ದಿವಸ ಸರ್ 2 ಕೋಳಿ ಕಟ್ ಮಾಡ್ಕೊ ಬರೋದು ಇರ್ತದೆ, 4 ಕೆಜಿ ಕಟ್ ಮಾಡ್ಕೊ ಕೊಡೋದು ಇರ್ತದೆ. ಒಂದೊಂದು ದಿವಸ 40 ಕೆಜಿ ಹೋಗೋದು ಇರ್ತದೆ ಸರ್. ಮಧ್ಯದ ದಿನ ಹಬ್ಬ ದಿನ ಇಲ್ಲದ ಕಾಳಿಯದ ಮಧ್ಯಮ ದಿನದಲ್ಲಿ 2 ಕೋಳಿ ಕಟ್ ಮಾಡ್ಕೊಂಡು ಕೊಟ್ಕೊಂಡು ಮನೆಗೆ ಬರೋದು ಇರ್ತದೆ. ಒಂದೊಂದು ದಿವಸ 40 ಕೆಜಿ ಕೊಡೋದು ಇರ್ತದೆ ಸರ್. ಈಗ ಬಲ್ಕ್ ಆಗಿ ಕೇಳ್ತಾರೆ, ನಿಮಗೆ ಯಾವ್ದಾದ್ರು ಪಾರ್ಟಿ ಇರುತ್ತೆ ಅಥವಾ ಮದುವೆ ಇರುತ್ತೆ, ಏನಾದರೂ ಸಭೆ ಸಮಾರಂಭ ಇರ್ತವೆ, ನಮಗೆ 25 ಕೆಜಿ ಕೊಡು, 50 ಕೆಜಿ ಕೊಡು, ಹಂಗೇನು ಕೇಳ್ತಾರೆ? ಹೌದು ಸರ್. ಈಗ ಯಾರಾದರೂ ಬರ್ಡೇ ಅಥವಾ ಮದುವೆದು ಏನಾದ್ರು ಪಾರ್ಟಿ ಅದಿದೆ, ಹೆಚ್ಚು ಈಗ 5 ದಿವಸನೇ ಹಿಂಗೆ ಇರೋದು ಜಾಸ್ತಿ. ಅಲ್ಲ ಯಾವುದೇ ವಾರದಲ್ಲಿ ಇದ್ರು ಮೊದಲ ದಿವಸ ನಮ್ಮ ಹತ್ರ ಬತ್ತರು, ಇವತ್ತು ರೇಟ್ ಹೇಗೆ, ನಾಳೆಗೆ ಇಷ್ಟು ಕೆಜಿ ಬೇಕು, ಯಾವ ರೇಟಲ್ಲಿ ಕೊಡ್ತೆ ಅಂತ ಹೇಳ್ತರು. ನಾನು ಇವತ್ತೇ ಒಂದು 160 ರೂಪಾಯಿ ಕೆಜಿ ಇದ್ರೆ ಒಂದು 30 ಕೆಜಿ 40 ಕೆಜಿ ಈಗೆಲ್ಲ ತೆಗೆದ್ರೆ ಒಂದು 10 ರೂಪಾಯಿ ಕಡಿಮೆ ಮಾಡಿ ಕೊಡ್ತೆ, ಅಂದ್ರೆ 150 ನಾನು ಅವ್ರು ಕೊಡ್ತೆ ಹೋಲ್ಸೇಲ್ ರೇಟಲ್ಲಿ. ಹಂಗಿದ್ದಾಗ ನಿಮ್ಗೆ ಒಂದು ಸ್ವಲ್ಪ ಕೈಯಲ್ಲಿ ಲಾಭ ಆಗ್ತದೆ ಸರ್, ಲಾಭ ಆಗ್ತದೆ. ಈ ರೀತಿ ತಿಂಗಳದಾಗ 1 ಅಥವಾ 2 ಈ ರೀತಿ ಪಾರ್ಟಿಗಳು ಬರ್ತಾವ? ಹ್ಮ್, ಬರ್ತವೆ ಸರ್. ಬರ್ತದೆ ಸರ್. 1,000 ಕೋಳಿ ನಮಗೆ ಪೂರ್ತಿಯಾಗಿ ಮಾರಾಟ ಆಗ್ಲಿಕ್ಕೆ ಎಷ್ಟು ದಿನ ಬೇಕು? 1 ವಾರದಲ್ಲಿ ಅಥವಾ 15 ದಿನ? ಇಲ್ಲ ಸರ್, ಅದು ವ್ಯಾಪಾರದ ಮೇಲೆ ಡಿಪೆಂಡ್ ಸರ್. ಹೇಗೆ ವ್ಯಾಪಾರ ಆಯ್ತು ಆಗ ಈಗ ವಾರ್ಡರ್ ಜಾಸ್ತಿ, 50 ಕೆಜಿದು 30 ಕೆಜಿದೆಲ್ಲ ವಾರದಲ್ಲಿ 1-2-3 ದಿವಸ ಹಿಂಗೆ ಬಂದರೆ ಪಟ ಪಟ ಖಾಲಿ ಆಗ್ತದೆ ಸರ್. ಇಲ್ಲ ವಾರ್ಡ್ರೆ ಇಲ್ಲ, ಈಗ 2 ಕೋಳಿ ಕಟ್ ಮಾಡೋದು 3 ಕೋಳಿ ಕಟ್ ಮಾಡೋದು ಅಂದರೆ ಎಲ್ಲಿ ಸರ್, 4-5 ತಿಂಗಳ ಬೇಕಾಗ್ತದೆ ಸರ್. ವ್ಯಾಪಾರದ ಮೇಲೆ ಡಿಪೆಂಡ್ ಸರ್. ಅಲ್ಲ ಸರಾಸರಿಯೊಳಗೆ ನಾವು ವಾರಕ್ಕೆ ಇಷ್ಟಾಗುತ್ತೆ, ಒಂದಿನ ಹೆಚ್ಚಾಗ್ಬೋದು, ಒಂದಿನ ಕಡಿಮೆ ಆಗ್ಬೋದು, ಸರಾಸರಿ ಎಷ್ಟಾಗ್ಬೋದು? ನಾನೀಗ 300 ಕೋಳಿ ಬಿಟ್ಟದ್ದು ಸರ್. 300 ಕೋಳಿಯಲ್ಲಿ ಈಗ 15-16 ದಿವಸ ಆಯಿತು. ಇವತ್ತು 16 ದಿವಸ ಆಯಿತು. ಒಂದು 100-105 ಕೂಲಿ ಲೆಕ್ಕ ಇದೆ ಸರ್, ಒಂದು 105 ಕೂಲಿ ಖಾಲಿ ಮಾಡಿದ್ದೆ. ಹಂಗಾದ್ರೆ ಒಂದು ಬ್ಯಾಚಿಗೆ ಎಷ್ಟು 100-300 ನಾನು 300 ಮರಿ ಬಿಡ್ತಿದ್ದೆ ಸರ್, 300 ಬರಿ ಬಿಡ್ತೆ. ಅದು 300 ಮರಿ ಬಿಟ್ಟಾದ್ಮೇಲೆ ನಂದು ಸ್ವಲ್ಪ ದೊಡ್ಡ ಇರೋಕ್ಕಾಗಿ ಒಂದು ಸೈಡಿಗೆ 300, ಮತ್ತೊಂದು ಸ್ವಲ್ಪ ಒಂದು 15 ದಿವಸ ಬಿಟ್ಟು ಮತ್ತೊಂದು 200 ಹಿಂಗೆ ಬಿಟ್ಕಂತೆ ಸರ್. ಅದು ದೊಡ್ಡ ಕಟಿಂಗ್ ಮಾಡುವಲ್ಲವರೆಗೆ ಇದು ರೆಡಿ ಆಗಿ ಬರ್ತದೆ ಸರ್. ಹಾಗೆ ಈಗ ನಮ್ಗೆ ಅಷ್ಟು ಆಗಲಿಕ್ಕಿಲ್ಲ, ನಾವು ಬೇಗ ಇವನ್ನ ಖಾಲಿ ಮಾಡಬೇಕು ಅಂತ ಹೇಳಿದಾಗ ಕಂಪನಿಯವ್ರಿಗೆ ಹೆಂಗೆ ಕೊಡ್ಬೋದಾ? ಹ್ಞೂ, ಕೊಡ್ಬೋದು ಸರ್. ಆದ್ರೆ ಈಗ ನಾವು ಮರಿ ರೇಟ್ ಒಂದು 18-20 ರೂಪಾಯಿ ಇದೆ ಅಂತ ಹೇಳಿದಾಗ ಅವಾಗ ನಮ್ಗೆ ಹೋಲ್ಸೇಲ್ ರೇಟ್ 90 ರೂಪಾಯಿ ಆದರೆ ನಾವು ಗಾಡಿಯವ್ರಿಗೆ ಕೊಡ್ಬೋದು ಸರ್. ಅಂದರೆ ನಮಗಲ್ಲಿ 15-20 ರೂಪಾಯಿ ಮರಿ ರೇಟ್ ಇದ್ದಾಗ ಇಲ್ಲಿ 90-100 ರೂಪಾಯಿ ಹೋಲ್ಸೇಲ್ ರೇಟ್ ಆದಾಗ ನಮ್ಗೆ ಕೊಡಲಿಕ್ಕೆ ಅಲ್ಲಿ 70 ರೂಪಾಯಿ ಲೆಕ್ಕರೆ ಸಿಗ್ತದಲ್ಲ ಸರ್ ಕೆ ಜಿ ಮೇಲೆ, ಅವು ಗಾಡಿಯವ್ರಿಗೆ ಕೊಡ್ಬೋದು ಸರ್. ಹಾಗಾಗಿ ಈ ಕೋಳಿ ಆಹಾರ ಅಲ್ಲಿ ಕೂಡ ಖರ್ಚು ನಿರಂತರವಾಗಿ ಇರುತ್ತೆ. ಹೌದು ಸರ್, ಭಾಳ ಇರುತ್ತೆ ಅದು. ಹೌದು ಸರ್, ಮರಿ ಫುಡ್ಗೆ 2,450 ರೂಪಾಯಿ ಇದೆ ಸರ್ ಚೀಲಕ್ಕೆ. ಮಧ್ಯಮ ಥರದ್ದು 2,300 ರೂಪಾಯಿನೇ ಇದೆ ಸರ್. ಲಾಸ್ಟು ದೊಡ್ಡ ಕೋಳಿ ಆಗುವ ಫುಡ್ 2,150-200 ಇದೆ ಸರ್. ಹೆಚ್ಚು ಕಡಿಮೆ 8,000-9,000 ರೂಪಾಯಿ ಅಲ್ಲಿ ಆಗ್ತದೆ ಸರ್. ಹೌದು ಹೌದು ಹೌದು. ಆಹಾರದ ಖರ್ಚು ಅಲ್ಲದೆ ಆಳು ಕಾಳಿಂದ ಒಂದು ಸ್ವಲ್ಪ ಅಂದ್ರೆ ನೀವೇ ಮಾಡೋದ್ರಿಂದ ಅಂತದೇನು ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ ಸರ್. ಹೌದು, 300 ಮರಿ ಸಾಕು ಆ ಸ್ಟೇಜ್ ಆಗೋದೊಳಗೆ ಅನ್ಸುತ್ತೋ ಅಥವಾ ಇನ್ನೂ 100 ಹಾಕ್ಬೋದು ಅಂತ ಹೇಳಿ ಹಂಗ ಅನ್ಸಿರುತ್ತೆ? ಅದು ರಾಶಿ ಒತ್ತಡ ಇದ್ರೂ ಬೆಳೆಯೋದು ಕಷ್ಟ ಸರ್. 300 ಸಾಕು ಅನ್ಸುತ್ತೆ? ಈ 300 ಸಾಕು ಅನ್ಸುತ್ತೆ. ಫ್ರೀ ಇದ್ದಾಗ ಬೆಳೆಯುವನಿಗೆ ಚಲೋ ಬರ್ತದೆ ಸರ್. ಖರ್ಚು ವೆಚ್ಚ ತೆಗೆದ್ರೆ ಕೊನೆಗೂ ಕೂಡ ನಾವು ಎಷ್ಟು ಉಳಿತು? ಯಾಕಂದ್ರೆ ಸ್ವ ಉದ್ಯೋಗ ಇದು, ನಾವು ನಮ್ಮ ಒಂದು ಮನೆಗೆ ಆದಾಯ ಬರಲಿ, ಒಂದು ಸ್ವಲ್ಪ ಖರ್ಚಿಗೆ ಅದು 4 ಮಂದಿ ನಿಲ್ಲುವಂಗಾಗಲಿ ಅಂತೇಳಿ ಆರ್ಥಿಕವಾಗಿ ಲಾಭ ಅನಿಸುತ್ತ. ಗಾರೆ ಕೆಲಸಕ್ಕಿಂತನೇ ಇದು ಬೆಟರ್ ಸರ್. ಗಾರೆ ಕೆಲಸಕ್ಕೆ ಹೋದರೆ ಒಂದು ದಿವಸ ಕೆಲಸ ಸಿಗದ್ರು ಸಿಗ್ಬೋದು, ಇಲ್ಲಾದ್ರೆ ಇಲ್ಲ. ಅದರಲ್ಲಿ ಜೀವನ ಮಾಡೋದು ಒಂದೊಂದ್ಸಲ ಕಷ್ಟ ಆಗಿರ್ತದೆ, ಕೆಲಸದ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲಸ ಸಿಕ್ಕರೆ ಸಿಕ್ಕದು, ಇಲ್ಲಾದ್ರೆ ಇಲ್ಲ. ಇದು ಕೋಳಿ ಸಾಕಣೆ ಆಗಲ್ಲ ಸರ್. ಒಂದು ದಿವಸ 2 ಕೋಳಿ ಕಟ್ ಮಾಡಿದ್ರು, ಮತ್ತೊಂದು ದಿವಸ ಮತ್ತೆ 4 ಕೋಳಿ ಹೋಗ್ತದೆ ಸರ್. ಅಂತೂ ಜೀವನಕ್ಕೆ ಏನು ತೊಂದರೆ ಇಲ್ಲ ಸರ್. ನಿಮ್ಮಂತ ಯುವಕರು ಸಂಸಾರವನ್ನು ನೀಗಿಸ್ಬೋದಾ ಇಷ್ಟು ಕೋಳಿ ಸಾಕಿ? ಸಾಕ್ಬೋದು, ಆಗ್ಬೋದು ಸರ್. ಅವನದು ಫಾರಮು, ಒಂದು ಸಣ್ಣ ಅಂಗಡಿನೂ ಇಟ್ಕೊಂಡ್ರೆ ಜೀವನ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಸರ್. ಶಾಲೆ ಬಟ್ಟೆ ಬರೀ ಹಬ್ಬ ಹುಣ್ಣಿಮೆ ಅಡ್ಡಿಲ್ಲ, ನಾವು ಬಡವರಿಗೆ ಜೀವನಕ್ಕೆ ಏನು ತೊಂದರೆ ಇಲ್ಲ. ಅಷ್ಟು ಇದಾದಾಗ ಆಸ್ತಿ ಪಾಸ್ತಿ ಮಾಡ್ಕೊಳಕ್ಕಾಗಲ್ಲ, ಅಷ್ಟೇನು ಆಗೋದಿಲ್ಲ ಸರ್. ಅದು ನಾವು ಕೋಳಿ ಮತ್ತು ಸ್ವಲ್ಪ ದುಡ್ಡು ಕೂಡಿಟ್ಟು ಕೂಡಿಟ್ಟು ಇದನ್ನು ಮತ್ತು ದೊಡ್ಡ ಬೆಳವಣಿಗೆ ಮಾಡ್ತಾ ಹೋದ್ರೆ ಆಗ್ಬೋದು ಸರ್. ಎಷ್ಟು ಕೂಡಿಟ್ರಿ ಒಂದು ವರ್ಷದಲ್ಲಿ, ಏನೇನು ಮಾಡಿದ್ರಿ? ಕೂಡಿಟ್ಟಂದು ಅಂದ್ರೆ ಒಂದು 40,000 ರೂಪಾಯಿ ಕೂಡಿಟ್ಟಿದೆ ಸರ್. ಅದು ನನ್ನ ಮಗಳು ಸ್ವಲ್ಪ ಕಾಲು ಒಂದು ಪೆಟ್ಟು ಮಾಡ್ಕಂತು, ಅದಕ್ಕೊಂದು 12,000 ರೂಪಾಯಿ ಖರ್ಚು ಮಾಡಿದೆ. ಇವೆಲ್ಲ ಇರುತ್ತೆ? ಹಾಂ, ಇವೆಲ್ಲ ಇರುತ್ತೆ. ಹೌದು, ಅಂದ್ರೆ ಒಂದು ವರ್ಷದಲ್ಲಿ ಅಷ್ಟು? ಹಾಂ, ಒಂದು ವರ್ಷ ಅಂದ್ರೆ 5-6 ಬ್ಯಾಚ್. 5-6 ಬ್ಯಾಚಲ್ಲಿ ಅಂದ್ರೆ ಮಕ್ಕಳು ಬಟ್ಟೆ ಹಿಂಡ್ತಿ ಬಟ್ಟೆ ಗಿಟ್ಟೆ ಎಲ್ಲ ನಮ್ಮ ಜೀವನದ ರೇಷನ್ ಗೀಷನ್ ಎಲ್ಲ ಉಳಿದಾಗ ಸ್ವಲ್ಪ ಉಳಿತಾಯ ಆಗಿ ಅವನ್ನೆಲ್ಲಾನು ಖರೀದಿ ಮಾಡಿದ್ಮೇಲೆ ಉಳಿದಿದ್ದೆ ಅಷ್ಟು. ಅಂದ್ರೆ ಹೆಚ್ಚು ಕಡಿಮೆ 100,000 ರೂಪಾಯಿ ಉಳಿಯುತ್ತೆ. ಉಳಿಯುತ್ತೆ ಸರ್. ಮತ್ ಮನೆ ಖರ್ಚು ಅಂದ್ರೆ ಇದ್ದೇ ಇರುತ್ತೆ ಅಲ್ಲ ಸರ್. ಹೇಗೆ ಅನ್ಸುತ್ತೆ ಬದುಕು ಬೇರೆ ಬೇರೆ ಟರ್ನ್ ತಗೊಳುತ್ತೆ? ಎಲ್ಲಿ ರಿವರ್ಸ್ ಬರ್ತೀವೋ, ಇನ್ನು ಎಲ್ಲಿ ಫಾಸ್ಟ್ ಹೋಗುತ್ತೋ, ಎಲ್ಲಿ ಸ್ಲೋ ಆಗುತ್ತೋ, ಹಿಂಗೆ ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ ಸರ್. ಹೌದೌದು. ಈಗ ಟರ್ನ್ ಚೆನ್ನಾಗಿದೆ? ಈಗ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡೋಣ ನೋಡಕ್ಕೆ ಸರ್. ದೇವ್ರ ದಯೆ, ಈಗ ಸ್ವಲ್ಪ ದುಡ್ಡು ಕೈಯಲ್ಲಿ ಸ್ವಲ್ಪ ನಿಲ್ಲಿಸ್ಕೊಂಡು ಮತ್ತು ಸ್ವಲ್ಪ ದೊಡ್ಡ ಮಾಡಬೇಕು ಅಂತ ಯೋಚನೆ ಐತೆ ಸರ್. ಮನೆಯಲ್ಲಿ ಸಹಕಾರ ಅವೆಲ್ಲ ಅಡ್ಡಿಲ್ಲ? ಮನೆಯಲ್ಲೆಲ್ಲ ಬೆಳೆ ಹಿಂದೆ ಕೋಳಿ ಫಾರಂ ಮಾಡುವ ಅಂತೇಳಿ ಎಲ್ಲ ತಂದೆಯವರು ತಾಯಿಯವರು ಹಿಡ್ತಿ ಎಲ್ಲ ಹೇಳ್ತಿದ್ದಾರೆ ಸರ್. ಜಾಸ್ತಿ ಮಾಡೋಣ, ಜಾಸ್ತಿ ಮಾಡೋಣ. ಅಂದ್ರೆ ನಿಮಗೆ ಒಂದು ಅದಕ್ಕೆ ಹಿಡಿತ ಸಿಕ್ಕಿದೆ? ಹಿಡಿತ ಸಿಕ್ಕಿದೆ. ಹೌದು ಸರ್, ಹಿಡಿತ ಸಿಕ್ಕಿದೆ. ಮತ್ತಂದ್ರೆ ನಮ್ದೇ ಸ್ವಂತ ಒಂದು ಉದ್ಯೋಗ. ಮೈ ಮರಿಬಾರ್ದು ಅಷ್ಟೇ, ಮೈ ಮರಿಬಾರ್ದು. ಯಾಕಂದ್ರೆ ಅವು ಜೀವಿಗಳು. ಹೌದೌದು ಸರ್, ಹೌದು. ಒಂದು ಸ್ವಲ್ಪ ನೀರು ಕೊಡೋದು, ಆಹಾರ ಕೊಡೋದು ವ್ಯತ್ಯಾಸ ಆದರೂ ಕೂಡ ಅವುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುತ್ತೆ. ಹೌದು ಸರ್, ಹೌದೌದು. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ ನಾರಾಯಣ ಗೌಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೋಳಿ ಸಾಕಾಣಿಕೆ ಅನುಭವಗಳನ್ನು ಹಂಚಿಕೊಂಡವರು ಹೊನ್ನಾವರ ತಾಲೂಕು ಬಾರಗದ್ದೆಯ ನಾರಾಯಣ ಮಾರುಗೌಡ, ಸಂದರ್ಶಕರು ಎಚ್ಬಿ ರಾಮಡಿಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಕನ್ನಡ